ಮಾಗಿ ಉಳುಮೆಯ ಒಂದು ಪ್ರಾಮುಖ್ಯತೆ ಈ ಮಾತಿನಲ್ಲೇ ಗೊತ್ತಾಗುತ್ತೆ ಅಂತ ನೀವು ಹೇಳೋದು. ಹೇಳ್ತಾ ಹೋಗಿ, ಯಾವ ಕ್ರಮದಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ಅವಧಿಯಲ್ಲಿ ಮಾಡಬೇಕು? ಸರ್, ಮಾಗಿ ಉಳುಮೆನ ರೈತ ಬಾಂಧವರು ಏನು ಮುಂಗಾರು ಮತ್ತು ಹಿಂಗಾರು ಬೆಳೆ ಕಟಾವಾದ ನಂತರ ಏನು ತೇವಾಂಶ ಇರ್ತದೆ, ಆ ತೇವಾಂಶವಿದ್ದಾಗ ರೈತರು ಮಾಗಿ ಉಳುಮೆ ಮಾಡಿದ್ರೆ ಒಳ್ಳೆಯದು. ಅಥವಾ ಒಂದು ಪಕ್ಷದಲ್ಲಿ ಮಾಗಿ ಉಳುಮೆ ಮಾಡೋಕೆ ಅವಾಗ ಏನಾದರೂ ತೇವಾಂಶ ಇಲ್ಲದಿದ್ದರೆ ಅಕಾಲಿಕವಾಗಿ ಮಾರ್ಚಿ ಅಥವಾ ಏಪ್ರಿಲ್ನಲ್ಲಿ ಮಳೆ ಬಿದ್ದರೆ ಆ ಮಳೆ ಅದ ನೋಡಿಕೊಂಡು ಮಾಗಿ ಉಳುಮೆ ಮಾಡೋದ್ರಿಂದ ಒಳ್ಳೆ ಅನುಕೂಲ ಆಗ್ತದೆ. ಈ ಮಾಗಿ ಉಳುಮೆ ಮಾಡೋದ್ರಿಂದ ಮೇಲೆ ಬಿದ್ದಂತಹ ಕಡ್ಡಿ ಕಸ ಅಥವಾ ಇತರೆ ತ್ಯಾಜ್ಯ ವಸ್ತುಗಳೆಲ್ಲ ಭೂಮಿನಲ್ಲಿ ಕೊಳೆತು ಒಳ್ಳೆ ಉತ್ಕೃಷ್ಟವಾದ ಮಣ್ಣು ಸೃಷ್ಟಿಯಾಯ್ತದೆ. ಅದಾದ ನಂತರ ಈಗ ರೈತರಿಗೆ ಬೇಸಿಗೆ ಕಾಲದಲ್ಲಿ ಆರಾಮಾಗಿರ್ತಾರೆ, ಸದ್ಯ ಸುಗ್ಗಿ ಕಾಲ ಇರೋದ್ರಿಂದ ಯಾವುದೇ ತರಹದ ಕೆಲಸ ಕಾರ್ಯಗಳು ಇರುವುದಿಲ್ಲ. ಅವರು ಈ ಟೈಮ್ನಲ್ಲಿ ಅವರು ಮಾಗಿ ಉಳುಮೆ ಮಾಡಿದ್ದೇ ಆದರೆ ಒಳ್ಳೆ ಉತ್ತಮ ಕಾಲ ಅಂತ ತಿಳ್ಕೋಬಹುದು. ಈ ಮಾಗಿ ಉಳುಮೆ ಅನ್ನೋದು ಪುರಾತನ ಚಟುವಟಿಕೆಯಿಂದನೂ ಬಂದಿದೆ. ಆದ್ರೆ ಏನಾಗಿದೆ ಅಂದ್ರೆ, ಈ ರೈತರು ಇತ್ತೀಚಿನ ದಿನಗಳಲ್ಲಿ ಉಳುಮೆಯನ್ನು ಮಾಡುವ ರೈತರು ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಯಾಕೆಂದ್ರೆ ರೈತರ ಒಂದು ಇಂಟ್ರೆಸ್ಟ್ ಇಲ್ದಿರೋದು ಅಥವಾ ಜಾಗರೂಕತೆನೋ ಅಥವಾ ಇಂಟ್ರೆಸ್ಟ್ ಇಲ್ದಿರೋದ್ರಿಂದ ಮಾಡ್ತಾವ್ರೆ. ಅದೇ ಮುಂಗಾರು ಮತ್ತು ಹಿಂಗಾರು ಭೂಮಿ ವ್ಯವಸಾಯ ಮಾಡಿದಾಗ ಭೂಮಿಯಲ್ಲಿ ಮೇಲಿನ ಪದರಗಳು ಗಟ್ಟಿಯಾಗಿರ್ತವೆ. ಮಳೆ ಬಿದ್ದಾಗ ನೀರು ಅದರಲ್ಲಿ ಕುಡಿದು ನೀರು ಇಂಗುವುದಿಲ್ಲ. ಅದರಿಂದ ಮಾಗಿ ಉಳುಮೆಯನ್ನು ಸಮಪಾತಾಳಿಗುಂಟ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಹೆಂಟೆಗಳು ದಪ್ಪ ದಪ್ಪ ಹೆಂಟೆಗಳು ಬರುವ ಹಾಗೆ ಉಳುಮೆ ಮಾಡಿದರೆ, ಅಂದರೆ ಒಂದು 30 ಸೆಂಟಿಮೀಟರ್ ಅಥವಾ 1 ಅಡಿ ಉಳುಮೆ ಮಾಡಿದರೆ ಹೆಂಟೆಗಳು ಬರುವಂತೆ ಉಳುಮೆ ಮಾಡಬೇಕು. ಆ ಉಳುಮೆ ಮಾಡಿದಾಗ ಮುಂಗಾರಿನಲ್ಲಿ ಅಕಾಲಿಕ ಮಳೆ ಬಿದ್ದಾಗ ಅದರಲ್ಲಿ ನೀರು ಹಿಂಗಿ ತೇವಾಂಶ ಜಾಸ್ತಿ ಆಯ್ತದೆ. ಈ ಮಾಗಿ ಉಳುಮೆಯಿಂದ ತಂಪಾದ ಗಾಳಿ ಭೂಮಿ ಒಳಗಡೆ ಹೋಗಿ ಬಿಸಿಗಾಳಿ ಹೊರಗಡೆ ಬರುತ್ತದೆ. ಈ ಒಂದು ಬೇಸಿಗೆ ಕಾಲದಲ್ಲಿ ರೈತರು ಮಾಡೋದ್ರಿಂದ ಮಾಗಿ ಉಳುಮೆನ ಉತ್ತಮವಾದಂತಹ ಒಂದು ಕಾಲ. ಅದೇ ರೀತಿ ಇಂದಿನ ಬೆಳೆಗಳಲ್ಲಿ ನಾವೇನು ಮುಂಗಾರು ಮತ್ತು ಹಿಂಗಾರು ಬೆಳೆಗಳಲ್ಲಿ ಬೆಳೆದಿದ್ದು ಅಥವಾ ಕಟಾವು ಮಾಡಿರತಕ್ಕಂಥ 4 ರಿಂದ 6 ಇಂಚು ತ್ಯಾಜ್ಯ ವಸ್ತು ಬೇರುಗಳು ಬೆಂಡಾಗಿರ್ತವೆ, ನಾವು ಈ ಬೆಳೆ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿ ಮಾಗಿ ಉಳುಮೆ ಮಾಡಿ ಸೇರಿಸಿದರೆ ಗೊಬ್ಬರವಾಗಿ ಬೇಗ ಕಳಿತು, ಭೂಮಿಯಲ್ಲಿ ತೇವಾಂಶ ಕಳಿತು, ಗೊಬ್ಬರವಾಗಿ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ವೃದ್ಧಿಸಿ ಫಲವತ್ತತೆಯನ್ನು ನಾವು ಹೆಚ್ಚು ಮಾಡಬಹುದು. ಆದ್ದರಿಂದ ರೈತರು ಇದನ್ನು ಚಾಚು ತಪ್ಪದೆ ಮಾಡಿದರೆ ಉತ್ತಮ. ಕಳೆ ಬೀಜಗಳು ಮೇಲು ಬಂದು ಮೊಳಕೆ ಒಡೆಯುವುದಿಲ್ಲ, ಬೇಸಿಗೆಯಲ್ಲಿ ಬೇಸಿಗೆ ಹೊಡ್ಡಿ ಎಲ್ಲ ಕಡಿಮೆ ಆಗ್ತವೆ. ಮಳೆ ಬಿದ್ದ ತಕ್ಷಣ ಏನು ಕೀಟಗಳು ಉಳುಮೆಯ ಸಮಯದಲ್ಲಿ ಕೋಶಾವಸ್ಥೆಯಲ್ಲಿ ಇರ್ತವೆ. ಜೀವನ ಚಕ್ರ ಬಿಸಿಲಿಗೆ ಮಾಗಿ ಉಳುಮೆ ಮಾಡಿ ಬಿಸಿಲಿಗೆ ಆ ಮಣ್ಣು ತೆರೆದಾಗ ಕೀಟನಾಶಕಗಳ ಕೋಶಾಭಿವೃದ್ಧಿಯಾಗಿರ್ತವೋ ಅವರ ಜೀವನ ಚಕ್ರ ಸಂಪೂರ್ಣವಾಗಿ ಮುಗಿಯುತ್ತದೆ. ಅವೇನಿದ್ರೂ ಉಸಿರಾಟ ಮಾಡಿಕೊಂಡು ತ್ಯಾಜ್ಯ ವಸ್ತುಗಳ ಮೇಲೆ ಮಾತ್ರ ಇರ್ತವೆ. ಅವರು ಯಾವುದೇ ಕಾರಣಕ್ಕೆ ಆಹಾರವನ್ನು ಸೇವಿಸುವುದಿಲ್ಲ, ಹಾಗೆ ಬದುಕಿರ್ತವೆ. ಇದರಿಂದ ಮಾಗಿ ಉಳುಮೆಯನ್ನು ಪ್ರತಿ ವರ್ಷ ನಮ್ಮ ಕೆಂಪು ಭೂಮಿಯಲ್ಲಿ ಪ್ರತಿ ವರ್ಷ ಮಾಡಿದರೆ ಒಳ್ಳೆಯದು, ಅಥವಾ ಕೆಂಪು ಭೂಮಿಯಲ್ಲಿ 2-3 ವರ್ಷಕ್ಕೆ ಮಾಡಿದರೆ ಒಳ್ಳೆಯದು. ಆದ್ದರಿಂದ ಈಗ ನಮ್ಮ ರೈತ ಬಾಂಧವರು ಏನು ಮಾಡಿದ್ದಾರೆ ಅಂದರೆ, ರೈತರು ಕಬ್ಬಿಣ ನೇಗಿಲು ಅಥವಾ ಮರದ ನೇಗಿಲು ಅಲ್ಲಿ ಉಳುಮೆ ಮಾಡಿದರೆ, ಮಾಗಿ ಉಳುಮೆ ಮಾಡಿದರೆ ಉತ್ತಮ ಭವಿಷ್ಯ ಇದೆ. ಈಗೇನಾಗುತ್ತೆ, ಯಾಂತ್ರೀಕರಣ ಯುಗ ಆಗಿರೋದ್ರಿಂದ ಯಂತ್ರೋಪಕರಣಗಳ ಮುಖಾಂತರ ಮಾಗಿ ಉಳುಮೆಯನ್ನು ಮಾಡ್ತಾರೆ. ಒಂದು ಪಕ್ಷ ಯಂತ್ರೋಪಕರಣಗಳ ಮುಖಾಂತರ ಮಾಗಿ ಉಳುಮೆಯನ್ನು ಮಾಡಿದ್ರು, ಪುನಃ ಮಳೆ ಬಿದ್ದಾಗ ನಮ್ಮ ಕಬ್ಬಿಣದ ನೇಗಿಲು ಅಥವಾ ನಾಟಿ ನೇಗಿಲಿನಿಂದ ಮಾಡಿದಾಗ ಅವರಿಗೆ ಉತ್ತಮವಾಗಿ ಮಣ್ಣು ವೃದ್ಧಿಯಾಗುತ್ತದೆ. ಈಗ ಮಾಗಿ ಉಳುಮೆ ಮಾಡಿದ್ರೆ ಭೂಮಿಯಲ್ಲಿ ಬಿದ್ದಂತಹ ಮಳೆಯ ನೀರು ಭೂಮಿ ತಾಯಿಯ ಗರ್ಭಕ್ಕೆ ಸೇರಬೇಕು, ಅಂದ್ರೆ ಆಳಕ್ಕೆ ಅಂದ್ರೆ ಭೂಮಿ ಎಷ್ಟು ನಾವು 30 ಸೆಂಟಿಮೀಟರ್ ಅಥವಾ 1 ಅಡಿ ಅಥವಾ 1.5 ಅಡಿ ಆಳಕ್ಕೆ ನಾವು ಮಾಗಿ ಉಳುಮೆ ಮಾಡಿದ್ದೆ ಆದ್ರೆ ಬಿದ್ದಂತಹ ಮಳೆಯ ನೀರು ಏನು ಅಕಾಲಿಕ ಮಳೆ ನೀರು ಮಾರ್ಚಿ ಅಥವಾ ಏಪ್ರಿಲ್ನಲ್ಲಿ ಬಿದ್ದಂತಹ ಮಳೆಯ ನೀರು ಭೂಮಿಯಲ್ಲಿ ಇಂಗಿ ಭೂಮಿ ತಾಯಿಯ ಗರ್ಭಕ್ಕೆ ಸೇರಬೇಕು. ಸೇರಿದ್ರೆ ಭೂಮಿಯಲ್ಲಿ ತೇವಾಂಶ ಇದ್ದು ಮುಂದಿನ ಬೆಳೆಗಳು ಬೆಳೆದಾಗ ಅದರೊಳಗೆ ತೇವಾಂಶ ಹೆಚ್ಚಾಗಿ ಬೆಳೆ ಉತ್ತಮ ಫಸಲನ್ನು ಕೊಡ್ತವೆ. ಬೇರ್ ಕೊಡೋದಕ್ಕೆ ಮತ್ತೆ ಉತ್ತಮ ಫಸಲು ಕೊಡೋದಕ್ಕೆ ಅನುಕೂಲವಾಗುತ್ತದೆ. ಈಗ ಯಾವುದೇ ಒಂದು ನಾವು ಮಾಗಿ ಉಳುಮೆ ಮಾಡಿದಾಗ ಬಿದ್ದಂತಹ ಕೀಟಗಳು ಭೂಮಿ ಮೇಲೆ ಒಳಗಡೆ ಇದ್ದಂತಹ ಕೀಟಗಳು ಮೇಲ್ಭಾಗಕ್ಕೆ ಬಂದು ಹಕ್ಕಿ ಪಕ್ಷಿಗಳು ತಿಂದು ಅಥವಾ ಬಿಸಿಲಿಗೆ ಎಕ್ಸ್ಪೋಸ್ ಆಗಿ ಅವೆಲ್ಲ ಜೀವಕೋಶಗಳೆಲ್ಲ ಸಾಯ್ತವೆ. ಅದರಿಂದ ರೈತರು ಮಾಗಿ ಉಳುಮೆನ ಪ್ರತಿಶತ ಮಾಡಿದ್ರೇನೆ ಉತ್ತಮವಾದ ಒಂದು ಗುಣಮಟ್ಟದಲ್ಲಾಗಿರ್ತದೆ. ಈಗ ನಮ್ಮ ಮಳೆ ನಕ್ಷತ್ರದಲ್ಲಿ 27 ಮಳೆಗಳಿದ್ದಾವೆ. ಆ 27 ಮಳೆಗಳಲ್ಲಿ 16 ಮಳೆಗಳು ರೈತರಿಗೆ ಪೂರಕವಾಗಿದ್ದಂತಹ ಮಳೆಗಳಾಗಿರ್ತವೆ. ಆದ್ದರಿಂದ ರೈತರು ಅಶ್ವಿನಿ ಮಳೆ ಬಿದ್ದಾಗ ರೈತರು ಉಳುಮೆ ಮಾಡಿದ್ರೆ ಭೂಮಿಯಲ್ಲಿ ತೇವಾಂಶ ಜಾಸ್ತಿ ಆಗ್ತದೆ. ಆಮೇಲೆ ರೇವತಿ ಅಶ್ವಿನಿ ಭರಣಿ ನಮ್ಮ ಒಂದು ಬೇಸಾಯ ಕ್ರಮಕ್ಕೆ ಉತ್ತಮವಾದಂತಹ ಮಳೆ ಆಗಿರ್ತವೆ. ಆದ್ದರಿಂದ ಈ ಮಳೆಗಳು ನಮಗೆ ರೈತರಿಗೆ ಪೂರಕವಾದಂತಹ ಮಳೆಗಳು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಬೆಲೆ ಜಾಸ್ತಿಯಾಗಿ ಆಮೇಲೆ ಕೀಟನಾಶಕ ರೋಗನಾಶಕ ಮತ್ತು ಕಳೆನಾಶಕಗಳನ್ನು ಭೂಮಿಗೆ ಸಿಂಪರಣೆ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಅಥವಾ ಭೂಮಿಯ ಒಂದು ಉತ್ಕೃಷ್ಟತೆ ಕಡಿಮೆ ಆಯ್ತಾ ಬಂದಿದೆ. ಆದ್ದರಿಂದ ಫಲವತ್ತತೆಯೂ ಕಡಿಮೆ ಆಯ್ತಾ ಇರ್ತದೆ. ಆದ್ದರಿಂದ ರೈತ ಬಾಂಧವರು ಈ ಒಂದು ಮುಂದಿನ ದಿನಗಳಲ್ಲಿ ಏನು ಮಾಗಿ ಉಳುಮೆ ಮಾಡಿದಾಗ ತೇವಾಂಶವಿದ್ದಾಗ ಅದರಲ್ಲಿ ಹಸಿರೆಲೆ ಗೊಬ್ಬರ ಸಾವಯವ ಗೊಬ್ಬರ ಮತ್ತೆ ಎರೆಹುಳು ಗೊಬ್ಬರ ಇತರೆ ತ್ಯಾಜ್ಯಗಳನ್ನು ಅಂದರೆ ಭೂಮಿಯ ಮೇಲೆ ಬಿದ್ದಿದ್ದಂತಹ ಎಲ್ಲಾ ತ್ಯಾಜ್ಯಗಳನ್ನು ಭೂಮಿಗೆ ರೈತರು ಅದನ್ನು ಸೇರಿಸಿದರೆ ಉತ್ತಮವಾದಂತಹ ನೀರಿಟ್ಕೊಳ್ಳುವಂತಹ ಸಾಮರ್ಥ್ಯವನ್ನ ಜಾಸ್ತಿ ಆಯ್ತದೆ. ಅದೇ ರೀತಿ ಈಗ ಏನು ನಮ್ಮ ಓಡುವ ನಮ್ಮ ಒಂದು ನಾಣ್ಣುಡಿ ಏನಿದೆ ಓಡುವ ನೀರನ್ನು ನಿಲ್ಲಿಸುವ ನೀರು ಬಸಿಯುವಂತೆ ಮಾಡೋದ್ರಿಂದ ಭೂಮಿಯಲ್ಲಿ ನೀರು ಹಿಂಗಿ ಅಧಿಕವಾದಂತಹ ತೇವಾಂಶ ಮತ್ತು ಇತರೆ ಕಾರ್ಯಚಟುವಟಿಕೆಗಳು ಒಂದು ಉತ್ಕೃಷ್ಟವಾಗಿ ನಡೆಯುತ್ತವೆ. ಅದೇ ರೀತಿ ಈಗೇನಪ್ಪ ನಮ್ಮ ರೈತ ಬಾಂಧವರು ಏನ್ ಮಾಡಬೇಕು ಅಂದ್ರೆ ನಮ್ಮ ಮುಂದಿನ 2035 ಇಸ್ವಿಗೆ ಶೇಕಡ 75% ಮಣ್ಣು ಆರೋಗ್ಯವಾಗಿದೆ ಎಂದು ನಾವು ಖಚಿತಪಡಿಸಿಕೊಳ್ಬೇಕು. ಆದ್ದರಿಂದ ರೈತ ಬಾಂಧವರು ಮಾಗಿ ಉಳುಮೆಯನ್ನ ಮುಂಗಾರು ಮಳೆ ಅಥವಾ ಮುಂಗಾರು ಮತ್ತು ಹಿಂಗಾರು ಬೆಳೆ ಕಟಾವಾದಂತಹ ಉಳಿಕೆ ತೇವಾಂಶ ಇದ್ದಾಗ ಮಾಡಬಹುದು. ಅಥವಾ ಆವಾಗ ಏನಾರು ರೈತ ಬಾಂಧವರಿಗೆ ತೇವಾಂಶ ಇಲ್ಲದೆ ಹೋದರೆ ಅಕಾಲಿಕವಾಗಿ ಮಳೆ ಬಿದ್ದಾಗ ಮಾಗಿ ಉಳುಮೆ ಮಾಡೋದ್ರಿಂದ ಉತ್ತಮವಾದಂತಹ ಒಂದು ಚಟುವಟಿಕೆಗಳು ಪ್ರಾರಂಭವಾಗ್ತವೆ. ಇನ್ನು ಗೊಬ್ಬರದ ಪ್ರಮಾಣದಲ್ಲಿ ಉಳಿತಾಯ ಮಾಡಬಹುದು ಅಂತ ನೀವು ಹೇಳಿದ್ರಿ, ಅದು ಹೇಗೆ ಸಾಧ್ಯ ಆಗುತ್ತೆ? ಈಗ ರಾಸಾಯನಿಕ ಗೊಬ್ಬರಗಳ ಬಳಸಿದಾಗ ಭೂಮಿ ಬರಡಾಯ್ತದೆ, ಫಲವತ್ತತೆ ಕಮ್ಮಿ ಆಯ್ತದೆ. ಅದರಿಂದ ಈಗೇನು ನಾವು ಎರೆಹುಳು ಗೊಬ್ಬರ ಬಂದಿದೆ, ಸಾವಯವ ಗೊಬ್ಬರ ಬಂದಿದೆ ಮತ್ತೆ ಹಸಿರೆಲೆ ಗೊಬ್ಬರ ಬಂದಿದೆ ಅವೆಲ್ಲ ಭೂಮಿಗೆ ಸೇರಿಸಿದಾಗ ರಾಸಾಯನಿಕ ಗೊಬ್ಬರ ಬಳಸೋದನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡಬಹುದು. ಇವನು ನಾವೇನು ಯಾವಾಗ ನಾವು ಸಾವಯವ ಗೊಬ್ಬರ ಇವು ನಮ್ಮ ಜಾಸ್ತಿ ಆಯ್ತದೋ ಭೂಮಿಯ ರಚನೆ ಚೆನ್ನಾಗಾಯ್ತದೆ, ಆರ್ಥಿಕ ಮಟ್ಟದಲ್ಲಿ ಸುಧಾರಿಸ್ಕೋಬಹುದು. ಆಮೇಲೆ ಇನ್ನೊಂದೇನು ಅಂದ್ರೆ ಈಗ ಕೀಟನಾಶಕಗಳು ರೋಗನಾಶಕಗಳು ಕಳೆನಾಶಕ ವಿಪರೀತ ನಾವು ರೈತರು ಬಳಸ್ತಾ ಇದ್ದೀವಿ, ಭೂಮಿಯ ಫಲವತ್ತತೆ ಕಮ್ಮಿ ಆಯ್ತದೆ. ಅದರಿಂದ ನಾವು ಮಾಗಿ ಉಳುಮೆ ಮಾಡಿದಾಗಿಂದ ಅವೆಲ್ಲ ಯಾಕೆ ಭೂಮಿಗೆ ಎಕ್ಸ್ಪೋಸ್ ಆಗಿ ಬಿಸಿಲಿಗೆ ತಾಪಕ್ಕೆ ಸತ್ತು ಅದು ಉಳುಮೆ ಮಾಡಿದಾಗ ಹಕ್ಕಿ ಪಕ್ಷಿಗಳು ತಿಂದು ಇನ್ನೇನು ಅವಶೇಷಗಳು ಉಳಿದಿರ್ತವೆ ಇಷ್ಟು ಅಷ್ಟು ಉಳಿದಾಗ ಅದು ನೆಕ್ಸ್ಟ್ ನಾವು ಉಳುಮೆ ಮಾಡಿದಾಗ ನಾಶವಾಗ್ತದೆ. ಕಳೆ ಬೀಜಗಳು ನಾಶ ಹೊಂದುತ್ತೆ ಅಂತ ನೀವು ಹೇಳೋದು ಅಲ್ವಾ? ಕಳೆ ಬೀಜಗಳು ನಾಶ ಹೊಂದೋದ್ರಿಂದ ಕಳೆಯ ನಿಯಂತ್ರಣ ಸುಲಭ ಭೂಮಿ ಅದ ಮಾಡಕ್ಕೆ. ಹೇಗೆ ನಾಶ ಆಗುತ್ತೆ ಕಳೆ ಬೀಜಗಳು? ಈಗ ಭೂಮಿ ನಾವು ಉಳುಮೆ ಮಾಡಿದಾಗ ಕೆಳಗಡೆ ಇದ್ದಂತಹ ಬೀಜಗಳು ಮೇಲ್ಗಡೆ ಬರ್ತವೆ, ಸೂರ್ಯನ ಶಾಖ ಮೇಲ್ಗಡೆ ಬಂದಾಗ ಸೂರ್ಯನ ಶಾಖಕ್ಕೆ ಒಣಗ್ತವೆ. ಕೆಲವು ಮೊಳಕೆ ಹೊಡೆದಾಗ ಮೊಳಕೆ ಏನು ಸೂರ್ಯನ ಶಾಖಕ್ಕೆ ಸ್ವಲ್ಪ ಮೊಳಕೆ ಹೊಡೆದಾಗ ಅದೇನು ಹೆಚ್ಚಾಗಿ ಬೆಳೆದಿರಲ್ದೆ ಇರೋದ್ರಿಂದ ಸ್ವಲ್ಪ ಮೊಳಕೆ ಹೊಡೆದಿರ್ತದೆ, ಅವಾಗ ಆ ಬಿಸಿಲಿನ ತಾಪಕ್ಕೆ ಅವೆಲ್ಲ ನಾಶವಾಗ್ತವೆ, ಮೊಳಕೆನೂ ಹೋಗ್ತದೆ, ಕಳೆ ನಿಯಂತ್ರಣ ಸುಲಭ ಆಗುತ್ತೆ. ಸುಲಭ ಆಗುತ್ತೆ ಯಾಕೆಂದ್ರೆ ನಾವು ಮಾಗಿ ಉಳುಮೆ ಮಾಡೋದ್ರಲ್ಲೇ ನಾವು ಒಂದು 75-80% ನಾವು ಈ ಕಳೆ ಬೀಜ ಮತ್ತೆ ಕೀಟ ಕೋಶ ಅವಸ್ಥೆ ಇವೆಲ್ಲ ನಾವು ಕಳೆದಿದ್ದೆ. ಆದರೆ ಮುಂದಿನ ಬೆಳೆಗೆ ನಾವು ಏನು ಮುಂಗಾರು ಏನು ಬೆಳೆ ಶುರು ಮಾಡ್ತೀವಿ ಮುಂದಿನ ಬೆಳೆ, ಅವಾಗ ಇದರದ ಒಂದು ನಿರೀಕ್ಷಣೆ ಕಮ್ಮಿ ಇರ್ತದೆ. ಈಗ ಇಷ್ಟೆಲ್ಲ ಹೇಳಿದ್ರು, ನೀವು ಕ್ಷೇತ್ರಕ್ಕೆ ಹೋದಾಗ ರೈತರು ಅವರ ಅನುಸರಿಸ್ತಿರುವಂತಹ ವಿಧಾನಗಳು ನೀವೇ ಹೇಳಿದ್ರಿ, ಪರಂಪರೆಯಿಂದ ನಮ್ಮ ಹಿಂದವರೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು, ಪ್ರತಿ ಬೆಳೆ ಕಟಾವಾದ್ಮೇಲೂ ಕಡ್ಡಾಯವಾಗಿ ಮಾಗಿ ಉಳುಮೆ ಮಾಡ್ತಾ ಇದ್ರು ಅಂತ. ಈ ಮಧ್ಯೆ ಆ ಪದ್ಧತಿ ಕೆಲವು ಕಡೆ ಕಡಿಮೆ ಆಗಿದೆ ಅಂತ. ಈಗ ರೇಡಿಯೋ ಕಾರ್ಯಕ್ರಮದಲ್ಲಿ ಗಂಗಾ ನರಸಿಂಹಯ್ಯ ಅವರು ಏನು ಹೇಳಿದ್ದಾರೆ ಆ ಬಗ್ಗೆ ನಮ್ಮ ಕೇಳುಗರು ಸಹ ವಿಚಾರ ಮಾಡ್ತಾ ಇರ್ತಾರೆ. ಹೇಳಿ, ನಿಮ್ಮ ಅನುಭವದಲ್ಲಿ ಎಲ್ಲಿ ಬದಲಾವಣೆಗಳಾಗಬೇಕು, ತಪ್ಪುಗಳು ಎಲ್ಲ ಆಗ್ತಾ ಇದೆ ಮಾಗಿ ಉಳುಮೆಗೆ ಸಂಬಂಧಪಟ್ಟ ಹಾಗೆ? ಈಗ ಮಾಗಿ ಉಳುಮೆಗೆ ಸಂಬಂಧಪಟ್ಟ ತಪ್ಪುಗಳೆಲ್ಲ ಆಗ್ತವೆ ಅಂದ್ರೆ ರೈತರಿಗೆ ಕೆಲವು ಮಂದಟ್ಟಾಗಿಲ್ಲ. ಮಾಗಿ ಉಳುಮೆ ಮಾಡೋದ್ರಿಂದ ಏನ್ ಪ್ರಯೋಜನ? ಅಲ್ಲಿ ಏನು ಅವಶೇಷಗಳು ತ್ಯಾಜ್ಯ ವಸ್ತುಗಳು ಇದ್ದಾಗ ಭೂಮಿಯ ಸೇರಿ ಗೊಬ್ಬರವಾಗ್ತವೆ, ಉತ್ತಮ ಮಣ್ಣು ರಚನೆ ಆಯ್ತದಿಂದ ಕೆಲವರಿಗೆ ಗೊತ್ತಿಲ್ಲ. ಕೆಲವು ರೈತ ಬಂದವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಈ ಏನು ಈ ನಾವು ಬಾನುಲಿ ಇದು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋದು ಅಥವಾ ಏನು ನಮ್ಮ ಯೂಟ್ಯೂಬು ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕೋದ್ರಿಂದ ಅದನ್ನ ತಿಳ್ಕೊಂಡು ಮಾಡಬೇಕು. ಅಥವಾ ನಮ್ಮ ಕೃಷಿ ಇಲಾಖೆಯವರು ಫೀಲ್ಡ್ಗೆ ಹೋದಾಗ ಅಥವಾ ಫೀಲ್ಡಲ್ಲಿ ಏನಂದ್ರೆ ಕ್ಷೇತ್ರೋತ್ಸವ ಮಾಡ್ತಾರೆ ಅಥವಾ ಒಂದು ಕೆಲವು ಫಂಕ್ಷನ್ ತರಬೇತಿಗಳು ಮಾಡಿದಾಗ ಆ ತರಬೇತಿನಲ್ಲಿ ರೈತರಿಗೆ ಒತ್ತು ಕೊಟ್ಟು ಈ ತರ ಮಾಗಿ ಉಳುಮೆ ಮಾಡಿದ್ರೆ ಹಿಂಗಾಯ್ತು, ಈ ತರ ಅನುಕೂಲ ಇದೆ ಅನಾನುಕೂಲ ಇದೆ ಅಂತ ಆ ಒಂದು ಪ್ರಚಾರಕ ಏನು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖಾ ಅಧಿಕಾರಿಗಳು ಸಲಹೆ ಮತ್ತು ಸೂಚನೆ ನೀಡಿದ್ದೇ ಆದ್ರೆ ರೈತರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸುವಂತ ರೂಢಿನ ರೂಪಿಸ್ಕೋತಾರೆ. ಇನ್ನು ನೀರಿನ ಒಂದು ಬಳಕೆ ಬಗ್ಗೆ ನೀವು ಹೇಳಿದ್ರಿ, ಬಿದ್ದಂತ ಮಳೆ ನೀರನ್ನ ಸಂಪೂರ್ಣವಾಗಿ ನಾವು ಬಳಸ್ಕೊಳ್ಬಹುದು ಅದು ಆ ಒಂದು ಭೂಮಿಯಲ್ಲೇ ಇಂಗೋದ್ರಿಂದ ಅಂತ, ಇದು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತ ನಿಮ್ಗನ್ಸುತ್ತೆ? ಈಗ ಮಳೆ ಬಿದ್ದಾಗ ಯಾವುದೇ ರೈತ ಬಂದವರು ಮಾಗಿ ಉಳುಮೆ ಮಾಡಿದ್ರೆ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಅಥವಾ ಸಮಪಾತಳಿ ಅಡ್ಡಲಾಗಿ ಅಥವಾ ಉಳುಮೆ ಮಾಡಿದ್ಮೇಲೆ ಕೆಲವರು ಒಂದು ದೋಣಿ ಸಾಲ ತೆಗಿತಾರೆ, ಉಳುಮೆ ಮಾಡಿದಾಗ ಒಂದು ಅಡ್ಡ ದೋಣಿ ಸಾಲ ತೆಗೆದಾಗ ಬಿದ್ದಂತಹ ಮಳೆಯ ನೀರು ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇಂಗ್ಬೇಕೋ ಅಷ್ಟು ಪ್ರಮಾಣದಲ್ಲಿ ಇಂಗಿ ಹೆಚ್ಚಾದ ನೀರು ಹೊರಗಡೆ ಓದೇ ಹೋಯ್ತದೆ. ಎಷ್ಟೇ ಮಳೆ ಬಿದ್ದರೂ ನಾವು ಭೂಮಿಯಲ್ಲಿ ಎಲ್ಲ ನೀರನ್ನ ನಾವು ಹಿಡಿದಿಟ್ಕೊಳ್ಳಕ್ಕೆ ಆಗೋದಿಲ್ಲ. ಅಂದ್ರೆ ಏನಪ್ಪ ಅಂದ್ರೆ ಆ ಬೆಳೆಗೆ ಬೇಕಾದಂತಹ ಎಷ್ಟು ಪ್ರಮಾಣದಲ್ಲಿ ಬೇಕಾಗದಂತಹ ಅಂದ್ರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ಬೆಳೆ ಹಾಕಿರ್ತಾರೆ, ಈಗ ಅಕಸ್ಮಾತ್ ಮಳೆ ಬರೋದಿಲ್ಲ, ಅದು ಒಂದು ತಿಂಗಳು ಮಧ್ಯದಲ್ಲಿ ಗ್ಯಾಪ್ ಹೊಡಿತು, ಆವಾಗ ಏನಾದ್ರೂ ಡ್ರೈ ಸ್ಪೆಲ್ ಇದ್ದಾಗ ಈ ಒಂದು ತೇವಾಂಶ ಮಾಗಿ ಉಳುಮೆ ಮಾಡಿ ನಾವೆಲ್ಲ ಚಟುವಟಿಕೆಗಳನ್ನ ನಾವು ಮಾಡಿದ್ದೆ ಆದ್ರೆ ಒಂದು ತಿಂಗಳು ಆ ಬೆಳೆ ಅದರ ಒಂದು ತೇವಾಂಶ ಹಿಡಿದಿಟ್ಕೊಂಡು ಆ ಬೆಳೆಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಸಪ್ಲೈ ಮಾಡ್ತದೆ, ಆ ತರ ಮಾಡಬಹುದು. ಈ ತರ ಅನುಕೂಲತೆಗಳಿದೆ ಇದೆ ಸರ್. ಈಗಲ್ಲಿ ನಿಮ್ಮ ಮಾತನ್ನ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಅವ್ರ ಮನಸ್ಸಿನಲ್ಲೂ ಕೆಲವು ಪ್ರಶ್ನೆಗಳಿರಬಹುದು. ನಾನು ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಗಂಗಾ ನರಸಿಂಹಯ್ಯ ಅವರಲ್ಲಿ, ಅವರ ಸಲಹೆಯನ್ನ ಪಡಿಬೇಕಾಗಿತ್ತು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳ್ಬಿಡಿ ಗಂಗಾ ನರಸಿಂಹಯ್ಯ ಅವರೇ. 9889694942 9889694942 9889694942 ಮಾಗಿ ಉಳುಮೆ ಬಗ್ಗೆ ಏನಾದ್ರು ಸಮಸ್ಯೆ ಅಥವಾ ಯಾವ ರೀತಿ ಅನುಸರಿಸಬೇಕು ಅನ್ನೋ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಸಲಹೆ ಸೂಚನೆಗಳನ್ನು ನಾವು ನೀಡಲು ಸಿದ್ಧರಾಗಿರ್ತೀವಿ. ಇನ್ನು ಗಂಗಾ ನರಸಿಂಹಯ್ಯ ಅವರೇ, ನೀವು ಹೇಳಿದ್ರಿ ಆ ಬೆಳೆ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸುವಂಥದ್ದು ಅಥವಾ ಈ ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಇವುಗಳಲ್ಲಿ ಅದನ್ನು ಯಾವುದಾದ್ರೂ ಒಂದನ್ನು ಸೇರಿಸೋದಾದರೆ ಅಥವಾ ಎಲ್ಲವನ್ನೂ ಸಹ ಸೇರಿಸೋದಾದರೆ ಯಾವ ಹಂತದಲ್ಲಿ ಸೇರಿಸಬೇಕು? ಈಗ ಉಳುಮೆ ಮಾಡಾಗಿದೆ, ಉಳುಮೆ ಮಾಡಿದಾಗ ಅದಾಲಿ ತ್ಯಾಜ್ಯ ವಸ್ತುಗಳು ಸೇರ್ಕೊಂಡ್ಬಿಟ್ಟಿರ್ತದೆ. ಎರೆಹುಳು ಗೊಬ್ಬರ ಈ ಮತ್ತೆ ಹಸಿರೆಲೆ ಗೊಬ್ಬರ ಇವೆಲ್ಲ ನಾವೇನು ಬೆಳೆ ಬೆಳಿತೀವಲ್ಲ ಒಂದು ತಿಂಗಳು ಮುಂಚಿತವಾಗಿ ಅಥವಾ ಎರಡು ತಿಂಗಳು ಮುಂಚಿತವಾಗಿ ಅದಕ್ಕೆ ಸೇರಿಸಿ ನಾವು ಉಳುಮೆ ಮಾಡಿದ್ದೆ ನೆಕ್ಸ್ಟ್ ನಾವೇನು ಒಂದು ಎರಡು ತಿಂಗಳು ಮೂರು ತಿಂಗಳು ನಾವೇನು ಬಿತ್ತನೆ ಯಾವ ಬೆಳೆನ ನಾವು ಬೆಳಿತೀವೋ ಆ ಬೆಳೆಯಷ್ಟೊಳಗೆ ಇದು ಭೂಮಿನಲ್ಲಿ ಬೆಳೆದಿರ್ತದೆ. ಅದು ಮಲ್ಚಿಂಗ್ ಮಾಡಿದ್ರೆ ಅಂದ್ರೆ ಭೂಮಿಗೆ ಸೇರಿಸಿದರೆ ಅದರ ಒಂದು ಫಲವತ್ತತೆ ಜಾಸ್ತಿ ಆಯ್ತದೆ. ಇನ್ನು ಮಣ್ಣಿನ ಫಲವತ್ತತೆಯ ದೃಷ್ಟಿಯಿಂದ ಇಷ್ಟೆಲ್ಲ ಕ್ರಮಗಳನ್ನ ನಾವು ಮಾಡ್ತೀವಿ, ಇಳುವರಿ ಮೇಲೂ ಏನಾದರೂ ಪರಿಣಾಮ ಬೀರಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಇದೆ ಸರ್, ಮಾಗಿ ಉಳುಮೆ ಮಾಡೋದ್ರಿಂದ ಇಳುವರಿ 2-3 ಕ್ವಿಂಟಲ್ ಜಾಸ್ತಿ ಆಗಿದೆ. ಯಾಕೆಂದ್ರೆ ಮಳೆನೇ ಬರದೆ ಹೋದಾಗ ಮಾಗಿ ಉಳುಮೆ ಮಾಡಿ ಅಥವಾ ಇಂದ ಏನು ನಮ್ಮ ಹಸಿರೆಲೆ ಗೊಬ್ಬರ ಸಾವಯವ ಗೊಬ್ಬರ ಇವನ್ನೆಲ್ಲ ಹಾಕಿ ಯಾವಾಗ ಭೂಮಿನ ಫಲವತ್ತತೆ ಅಥವಾ ಸೂಕ್ಷ್ಮಣುಗಳು ಜಾಸ್ತಿಯಾಗಿ ಹಿಡಿದಿಟ್ಕೊಳ್ಳುವಂತ ಒಂದು ಕ್ರಮ ಏನ್ ಆಗಿರ್ತದೆ ಅವಾಗ ಇಳುವರಿಯಲ್ಲಿ ಗಣನೀಯವಾಗಿ ಹೆಚ್ಚಾಗಿದೆ ಸರ್. ನಿಮ್ಮ ರೈತರು ಹೇಳಿದ್ದಾರೆ ಬಹಳ ಸಂತೋಷ. ಗಂಗಾ ನರಸಿಂಹಯ್ಯ ಅವರ ಇಷ್ಟೊತ್ತು ನೀವು ಮಾಗಿ ಉಳುಮೆಯ ಒಂದು ಪ್ರಾಮುಖ್ಯತೆ, ವಿಧಾನ ಹಾಗೂ ಯಾವ ಅವಧಿಯಲ್ಲಿ ಅದನ್ನ ಕಡ್ಡಾಯವಾಗಿ ನಮ್ಮ ರೈತರು ಬೆಳೆಗಾರರು ಮಾಡಬೇಕು, ಅದರಿಂದ ಏನೆಲ್ಲ ಅನುಕೂಲತೆಗಳಿದೆ,

ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ, ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ. ಮಾಳವಳ್ಳಿ ಬಾಳೆ ಬಾಗಿದವೋ, ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ, ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ, ಮದ್ದೂರಿಂದ ಆಚೆ ಮಳವಳ್ಳಿ ತೋಪಲ್ಲಿ, ಹೂ ಕಂಡು ಮಂಡೆ ಅಲ್ಲೆ ವಧುವರು ಬಾಳೆ ಬಾಗಿದವೋ, ಹೂ ಕಂಡು ಮಣ್ಣೆ ಅಲೆ ಬದುವರು ಬಾಳೆ ಬಾಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ತಾಯಿ ಚೌಡವ್ವನ ಪೂಜೆಗೆಂದು ಬಾಳೆ ಬಾಗಿದವೋ. ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ, ಕರಿಯ ಕಡ್ಡಿ ಸೀರೆ ನರಿಗೆ ಚಿನ್ನದ ಕುಣಿಕೆ, ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ, ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ, ನಡೆಮುಡಿಯ ಮ್ಯಾಲೆ ಚೌಡವ್ವ, ನಡೆಮುಡಿಯ ಮ್ಯಾಲೆ ಬರುವವಳೆ ಚೌಡವ್ವ, ದೊರೆಯದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ, ನಮ್ಮ ದೊರೆಯದ್ದು ಕೈಯ ಮೂಗಿದಾರು ಬಾಳೆ ಬಾಗಿದವೋ, ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ, ಬಾಳೆ ಬಾಗಿದವೋ, ಮಳೆಯ ತೆಗೆಯೋ